ನಾಲ್ಕು ದಿಕ್ಕುಗಳಲ್ಲಿ ಐದು ಐದು ಗಾವುದಿ ಹರಡಿಕೊಂಡಿರುವ ಈ ಕ್ಷೇತ್ರವು ಅವಿಮುಕ್ತ ಎಂದು ಹೇಳಲಾಗಿದೆ. ಅದು ಎಲ್ಲೆಡೆ ಮೋಕ್ಷದಾಯಕವಾಗಿದೆ. ಜೀವಿಗೆ ಮರಣ ಕಾಲದಲ್ಲಿ ಈ ಕ್ಷೇತ್ರವು ದೊರಕಿದರೆ ಅವನಿಗೆ ಅವಶ್ಯವಾಗಿ ಮೋಕ್ಷದ ಪ್ರಾಪ್ತಿಯಾಗುತ್ತದೆ. ನಿಷ್ಪಕ್ಷ ಮನುಷ್ಯನು ಕಾಶಿಯಲ್ಲಿ ಸತ್ತರೆ ತತ್ಕಾಲದಲ್ಲೇ ಮೋಕ್ಷಕ್ಕೆ ಹೋಗುವನು ಮತ್ತು ಪಾಪಿ ಮನುಷ್ಯನು ಸತ್ತರೆ ಕಾಯವ್ಯೂಹಗಳನ್ನು ಪಡೆಯುತ್ತಾನೆ. ಅವನು ಮೊದಲಿಗೆ ಯಾತನೆಯನ್ನು ಅನುಭವಿಸಿ ಕೊನೆಗೆ ಮೋಕ್ಷವನ್ನು ಪಡೆದುಕೊಳ್ಳುವನು. ಸುಂದರಿ, ಈ ಅವಿಮುಕ್ತ ಕ್ಷೇತ್ರದಲ್ಲಿ ಪಾಪವನ್ನು ಮಾಡುವವನು ಸಾವಿರಾರು ವರ್ಷಗಳವರೆಗೆ ಭೈರವಿ ಯಾತನೆಯನ್ನು ಪಡೆದು ಪಾಪದ ಫಲವನ್ನು ಭೋಗಿಸಿದ ಬಳಿಕವೇ ಮೋಕ್ಷವನ್ನು ಪಡೆಯುವನು. ಶತಕೋಟಿ ಕಲ್ಪಗಳಲ್ಲಿಯೂ ತಾನು ಮಾಡಿದ ಕರ್ಮಗಳು ಕ್ಷಯವಾಗುವುದಿಲ್ಲ. ಜೀವನಿಗೆ ತಾನು ಮಾಡಿದ ಶುಭಾಶುಭ ಕರ್ಮಗಳು ಫಲವನ್ನು ಅವಶ್ಯವಾಗಿ ಭೋಗಿಸಬೇಕಾಗುತ್ತದೆ. ಕೇವಲ ಅಶುಭ ಕರ್ಮವು ನರಕವನ್ನು ಕೊಡುವುದು, ಕೇವಲ ಶುಭ ಕರ್ಮವು ಸ್ವರ್ಗವನ್ನು ದೊರಕಿಸಿಕೊಡುವುದು. ಶುಭ ಮತ್ತು ಅಶುಭ ಎರಡು ಕರ್ಮಗಳಿಂದ ಮನುಷ್ಯ ಯೋನಿಯ ಪ್ರಾಪ್ತಿ ಎಂದು ಹೇಳಲಾಗಿದೆ. ಆ ಅಶುಭ ಕರ್ಮವು ಕಡಿಮೆ ಮತ್ತು ಶುಭ ಕರ್ಮವು ಹೆಚ್ಚು ಇದ್ದಾಗ ಉತ್ತಮ ಜನ್ಮವು ಪ್ರಾಪ್ತವಾಗುತ್ತದೆ. ಶುಭ ಕರ್ಮವು ಕಮ್ಮಿ ಹಾಗೂ ಅಶುಭ ಕರ್ಮವು ಹೆಚ್ಚಾದಾಗ ಅದಮ ಜನ್ಮದ ಪ್ರಾಪ್ತಿಯಾಗುತ್ತದೆ. ಪಾರ್ವತಿಯೇ, ಶುಭ ಮತ್ತು ಅಶುಭ ಎರಡು ಕರ್ಮಗಳ ಕ್ಷಯವಾದಾಗ ಜೀವಿಗೆ ನಿಜವಾದ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಯಾರಾದರೂ ಹಿಂದಿನ ಜನ್ಮದಲ್ಲಿ ಆದರದಿಂದ ಕಾಶಿಯನ್ನು ದರ್ಶಿಸಿದರೆ ಅವನಿಗೆ ಕಾಶಿಗೆ ತಲುಪಿ ಮೃತ್ಯುವಿನ ಪ್ರಾಪ್ತಿಯಾಗುತ್ತದೆ. ಕಾಶಿಗೆ ಹೋಗಿ ಗಂಗಾಸ್ನಾನ ಮಾಡುವವನ ಕ್ರಿಯಾಮಾಣ ಮತ್ತು ಸಂಚಿತ ಕರ್ಮಗಳು ನಾಶವಾಗಿ ಹೋಗುತ್ತವೆ. ಆದರೆ ಪ್ರಾರಬ್ಧ ಕರ್ಮವು ಭೋಗಿಸದ ನಾಶವಾಗುವುದಿಲ್ಲ. ಇದು ನಿಶ್ಚಯವಾದುದು. ಕಾಶಿಯಲ್ಲಿ ಮುಕ್ತಿಯಾದವನ ಪ್ರಾರಬ್ಧ ಕರ್ಮವು ಕ್ಷಯವಾಗಿ ಹೋಗುತ್ತದೆ. ಪ್ರಿಯೇ, ಒಬ್ಬ ಬ್ರಾಹ್ಮಣಿಗಾದರೂ ಕಾಶಿವಾಸವನ್ನು ಏರ್ಪಡಿಸಿದವನಿಗೆ ಸ್ವಯಂ ಕಾಶಿವಾಸದ ಅವಕಾಶ ದೊರೆತು ಮೋಕ್ಷ ಲಾಭವು ದೊರೆಯುವುದು. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿವರ್ಯರೇ, ಹೀಗೆ ಕಾಶಿಯ ಹಾಗೂ ವಿಶ್ವೇಶ್ವರ ಲಿಂಗದ ಪ್ರಸಿದ್ಧ ಮಹಾತ್ಮವನ್ನು ಹೇಳಲಾಯಿತು. ಇದು ಸತ್ಪುರುಷರಿಗೆ ಭೋಗ ಮತ್ತು ಮೋಕ್ಷಗಳನ್ನು ಕರುಣಿಸುವಂತಹದು. ಇನ್ನು ಮುಂದೆ ನಾನು ತ್ರೈಂಬುಕವೆಂಬ ಜ್ಯೋತಿರ್ಲಿಂಗದ ಮಹಾತ್ಮವನ್ನು ಹೇಳುವನು. ಅದನ್ನು ಕೇಳಿ ಮನುಷ್ಯನು ತಕ್ಷಣ ಸಮಸ್ತ ಪಾಪಗಳಿಂದ ಮುಕ್ತನಾಗುವನು. ಅಧ್ಯಾಯ 23 ಮುಕ್ತಾಯ, 24 ಆರಂಭ. ತ್ರೈಂಬುಕ ಜ್ಯೋತಿರ್ಲಿಂಗದ ಪ್ರಸಂಗದಲ್ಲಿ ಮಹರ್ಷಿ ಗೌತಮರು ಮಾಡಿದ ಪರೋಪಕಾರದ ಕತೆ. ಋಷಿಗಳು ಕಪಟದಿಂದ ಗೌತಮರನ್ನು ಗೋಹತ್ಯೆಯಲ್ಲಿ ಸಿಕ್ಕಿಸಿ ಆಶ್ರಮದಿಂದ ಹೊರಹಾಕುವುದು ಹಾಗೂ ಶುದ್ಧಿಯ ಉಪಾಯವನ್ನು ತಿಳಿಸುವುದು. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿವರ್ಯರೇ, ನಾನು ಸದ್ಗುರು ವೇದವ್ಯಾಸರಿಂದ ಕೇಳಿದಂತೆಯೇ ಒಂದು ಪಾಪನಾಶಕ ಕಥೆಯನ್ನು ನಿಮಗೆ ಹೇಳುತ್ತಿರುವೆನು, ಕೇಳಿರಿ. ಹಿಂದೆ ಗೌತಮನೆಂಬ ವಿಖ್ಯಾತರಾದ ಒಬ್ಬ ಶ್ರೇಷ್ಠ ಋಷಿಗಳಿದ್ದರು. ಅವರು ಪರಮ ಧಾರ್ಮಿಕ ಪತ್ನಿಯ ಹೆಸರು ಅಹಲ್ಯೆಯೆಂದಿತ್ತು. ದಕ್ಷಿಣದ ಬ್ರಹ್ಮಗಿರಿಯಲ್ಲಿ ಅವರು 10,000 ವರ್ಷಗಳವರೆಗೆ ತಪಸ್ಸು ಮಾಡಿದ್ದರು. ಉತ್ತಮ ವ್ರತವನ್ನು ಪಾಲಿಸುವ ಮಹರ್ಷಿಗಳೇ ಒಮ್ಮೆ ಅಲ್ಲಿ 100 ವರ್ಷಗಳವರೆಗೆ ಭಾರಿ ದೊಡ್ಡ ಬರಗಾಲ ಉಂಟಾಯಿತು. ಎಲ್ಲ ಜನರು ಮಹಾದುಃಖದಲ್ಲಿ ಬಿದ್ದರು. ಈ ಭೂತಲದಲ್ಲಿ ಎಲ್ಲಿಯೂ ಹಸುರಾದ ಒಂದೇ ಎಲೆಯೂ ಕಂಡುಬರುತ್ತಿರಲಿಲ್ಲ. ಹಾಗಿರುವಾಗ ಜೀವಿಗಳ ಆಧಾರಭೂತವಾದ ನೀರು ಎಲ್ಲಿಂದ ಕಾಣಬೇಕು? ಆಗ ಮುನಿಗಳು ಮನುಷ್ಯರು, ಪಶು, ಪಕ್ಷಿ, ಮೃಗಗಳು ಹೀಗೆ ಎಲ್ಲರೂ ಅಲ್ಲಿಂದ 10 ದಿಕ್ಕುಗಳಿಗೆ ಹೊರಟು ಹೋದರು. ಆಗ ಗೌತಮ ಋಷಿಗಳು 6 ತಪಸ್ಸನ್ನು ಮಾಡಿ ವರುಣನನ್ನು ಒಲಿಸಿಕೊಂಡರು. ವರುಣನು ಪ್ರಕಟನಾಗಿ ವರ ಕೇಳಲು ಹೇಳಿದಾಗ ಋಷಿಯು ಮಳೆಗಾಗಿ ಪ್ರಾರ್ಥಿಸಿದರು. ವರುಣನು ಹೇಳಿದನು, ದೇವತೆಗಳ ವಿಧಾನದ ವಿರುದ್ಧ ವೃಷ್ಟಿಯನ್ನು ಮಾಡದೆ ನಾನು ನಿಮ್ಮ ಇಚ್ಛೆಗನುಸಾರವಾಗಿ ನಿಮಗೆ ಅಕ್ಷಯವಾಗಿ ಇರುವ ಜಲವನ್ನು ಕೊಡುವೆನು. ನೀವು ಒಂದು ಹೊಂಡವನ್ನು ನಿರ್ಮಿಸಿರಿ. ವರುಣನು ಹೀಗೆ ಹೇಳಿದಾಗ ಗೌತಮರು ಒಂದು ಹಸ್ತ ಆಳವಾದ ಹೊಂಡವನ್ನು ಅಗೆದರು. ವರುಣನು ಅದನ್ನು ದಿವ್ಯ ನೀರಿನಿಂದ ತುಂಬಿ ಪರೋಪಕಾರದಿಂದ ಸುಶೋಭಿತರಾದ ಮುನಿಶ್ರೇಷ್ಠ ಗೌತಮರಲ್ಲಿ ಹೇಳಿದನು, ಮಹಾಮುನಿಗಳೇ, ಎಂದಿಗೂ ಬತ್ತದೇ ಇರುವ ಈ ಜಲವು ನಿನಗೆ ತೀರ್ಥರೂಪವಾಗುವುದು ಹಾಗೂ ನಿಮ್ಮ ಹೆಸರಿನಿಂದಲೇ ಪೃಥ್ವಿಯಲ್ಲಿ ಖ್ಯಾತವಾಗುವುದು. ಇಲ್ಲಿ ಮಾಡಿದ ದಾನ, ಹೋಮ, ತಪಸ್ಸು, ದೇವಪೂಜನ, ಪಿತೃಗಳ ಶ್ರಾದ್ಧ ಇವೆಲ್ಲವೂ ಅಕ್ಷಯವಾಗುವುದು. ಹೀಗೆ ನುಡಿದು ಮಹರ್ಷಿಯಿಂದ ಪ್ರಶಂಸಿತನಾಗಿ ವರುಣದೇವನು ಅಂತರ್ಧ್ಯಾನನಾದನು. ಆ ಜಲದಿಂದ ಇತರರಿಗೂ ಉಪಕಾರವಾಗಿ ಮಹರ್ಷಿ ಗೌತಮರಿಗೆ ಬಹಳ ಸುಖ ದೊರೆಯಿತು. ಮಹಾತ್ಮರ ಆಶ್ರಯವು ಮನುಷ್ಯರಿಗೆ ಮಹಾತ್ಮದ ಪ್ರಾಪ್ತಿಯನ್ನು ಮಾಡಿಸುವುದು. ಮಹಾಪುರುಷರೇ ಮಹಾತ್ಮರ ಆ ಸ್ವರೂಪವನ್ನು ನೋಡಿ ತಿಳಿದುಕೊಳ್ಳುವರು, ಇತರ ಅಧಮರು ತಿಳಿಯಲಾರರು. ಮನುಷ್ಯನು ಎಂತಹವರನ್ನು ಸೇವಿಸುವನು ಅಂತಹ ಫಲವನ್ನು ಪಡೆಯುವನು. ಮಹಾಪುರುಷರ ಸೇವೆಯಿಂದ ಮಹತ್ತು ದೊರೆಯುತ್ತದೆ ಹಾಗೂ ಕ್ಷುದ್ರರ ಸೇವೆಯಿಂದ ಕ್ಷುದ್ರತೆ ಬೇರೆಯವರ ದುಃಖವನ್ನು ಸಹಿಸದುವುದು ಮಹತ್ತಮ ಪುರುಷರ ಸ್ವಭಾವವಾಗಿದೆ. ತಮಗೆ ದುಃಖ ಪ್ರಾಪ್ತವಾದರೂ ಅದನ್ನು ಸ್ವೀಕರಿಸುತ್ತಾರೆ, ಆದರೆ ಇತರರ ದುಃಖವನ್ನು ನಿವಾರಿಸುತ್ತಾರೆ. ದಯಾಳುತ್ವ, ಅಭಿಮಾನ ಶೂನ್ಯತೆ, ಉಪಕಾರ ಮತ್ತು ಜಿತೇಂದ್ರಿಯ ಇವು ನಾಲ್ಕು ಪುಣ್ಯದ ಕಂಬವಾಗಿದೆ. ಅದರ ಆಧಾರದ ಮೇಲೆ ಈ ಪೃಥ್ವಿಯು ನಿಂತಿದೆ. ಅನಂತರ ಗೌತಮರು ಅಲ್ಲಿ ಪರಮ ದುರ್ಲಭ ನೀರನ್ನು ಪಡೆದು ವಿಧಿವತ್ತಾಗಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನಡೆಸತೊಡಗಿದರು. ಆ ಮುನೀಶ್ವರರು ಅಲ್ಲಿ ನಿತ್ಯ ಹೋಮದ ಸಿದ್ಧಿಗಾಗಿ ಭತ್ತ, ಜವೆಗೋಧಿ, ಕಾಡುಭತ್ತ ಇವುಗಳನ್ನು ಬಿತ್ತಿದರು. ಬಗೆ ಬಗೆಯ ಧಾನ್ಯ, ತರತರದ ವೃಕ್ಷಗಳು, ಅನೇಕ ಪ್ರಕಾರದ ಹೂವು ಹಣ್ಣುಗಳು ಅಲ್ಲಿ ಬೆಳೆಯುತ್ತಿದ್ದವು. ಈ ಸಮಾಚಾರ ಕೇಳಿ ಇತರ ಸಾವಿರಾರು ಋಷಿ ಮುನಿಗಳು, ಪಶು ಪಕ್ಷಿ, ಅನೇಕ ಸಂಖ್ಯೆಯ ಜೀವಿರು ಅಲ್ಲಿಗೆ ಬಂದು ಇರತೊಡಗಿದರು. ಅನಾವೃಷ್ಟಿಯು ಅಲ್ಲಿ ದುಃಖದಾಯಕವಾಗಿ ಉಳಿಯಲಿಲ್ಲ. ಆ ವನದಲ್ಲಿ ಅನೇಕ ಶುಭ ಕರ್ಮ ಪಾರಾಯಣ ಋಷಿಗಳು ತಮ್ಮ ಶಿಷ್ಯರು ಭಾರ್ಯೆ ಪುತ್ರರೊಂದಿಗೆ ವಾಸಿಸತೊಡಗಿದರು. ಅವರು ಜೀವನ ನಿರ್ವಹಣೆಗೆ ಭತ್ತವನ್ನು ಬಿತ್ತಿದರು. ಗೌತಮರ ಪ್ರಭಾವದಿಂದ ಆ ವನದಲ್ಲಿ ಎಲ್ಲೆಡೆ ಆನಂದವೇ ಪಸರಿಸಿತು. ಒಮ್ಮೆ ಅಲ್ಲಿ ಗೌತಮರ ಆಶ್ರಮಕ್ಕೆ ಹೋಗಿ ನೆಲೆಸಿರುವ ಬ್ರಾಹ್ಮಣ ಪತ್ನಿಯರು ನೀರಿನ ಪ್ರಸಂಗದಿಂದಾಗಿ ಅಹಲ್ಯೆಯ ಮೇಲೆ ಬೇಸರಗೊಂಡರು. ಅವರು ತಮ್ಮ ಪತಿಗಳನ್ನು ಎತ್ತಿಕಟ್ಟಿದರು. ಅವರು ಗೌತಮರಿಗೆ ಅನಿಷ್ಟವನ್ನು ಮಾಡಲಿಕ್ಕಾಗಿ ಗಣಪತಿಯ ಆರಾಧನೆಯನ್ನು ಮಾಡಿದರು. ಭಕ್ತ ಪರಾಧೀನ ಗಣಪತಿಯು ಪ್ರಕಟನಾಗಿ ವರವನ್ನು ಕೇಳಿಕೊಳ್ಳಲು ಹೇಳಿದನು. ಆಗ ಋಷಿಗಳು, ಭಗವಂತನೇ, ನೀನು ನಮಗೆ ವರವನ್ನು ಕೊಡುವೆಯಾದರೆ, ಸಮಸ್ತ ಋಷಿಗಳು ಗೌತಮರನ್ನು ಗದರಿಸಿ ಆಶ್ರಮದಿಂದ ಹೊರಗೆ ಹಾಕುವಂತೆ ಯಾವುದಾದರೂ ಉಪಾಯ ಮಾಡು, ಇದೊಂದು ವರವನ್ನು ಕರುಣಿಸು ಎಂದು ಬೇಡಿದರು. ಗಣಪತಿಯು ಹೇಳಿದನು, ಋಷಿಗಳೇ, ನೀವೆಲ್ಲರೂ ಕೇಳಿರಿ, ಈಗ ನೀವು ಉಚಿತವಾದ ಕಾರ್ಯವನ್ನು ಮಾಡುತ್ತಿಲ್ಲ. ಯಾವುದೇ ಅಪರಾಧವಿಲ್ಲದೆ ಅವರ ಮೇಲೆ ಸಿಟ್ಟಾಗುವುದರಿಂದ ನಿಮ್ಮ ಹಾನಿಯೇ ಆಗುವುದು. ಮೊದಲು ಉಪಕಾರ ಮಾಡಿದವರಿಗೆ ದುಃಖವನ್ನು ಕೊಟ್ಟರೆ ಅದು ತನಗಾಗಿ ಹಿತಕರವಾಗಲಾರು. ಉಪಕಾರಕ್ಕೆ ದುಃಖವನ್ನು ಕೊಟ್ಟರೆ ಅದರಿಂದ ಜಗತ್ತಿನಲ್ಲಿ ತನ್ನದೇ ನಾಶವಾಗುವುದು. ಇಂತಹ ತಪಸ್ಸನ್ನು ಮಾಡಿ ಉತ್ತಮ ಫಲದ ಸಿದ್ಧಿಯನ್ನು ಮಾಡಲಾಗುತ್ತದೆ. ಸ್ವತಃ ಶುಭ ಫಲವನ್ನು ತ್ಯಜಿಸಿ ಅಹಿತಕಾರಕ ಫಲವನ್ನು ಸ್ವೀಕರಿಸಲಾಗುವುದಿಲ್ಲ. ಬ್ರಹ್ಮದೇವರು ಹೇಳಿದಂತೆ ಅಸಾಧು ಎಂದು ಸಾಧುತನವನ್ನು ಹಾಗೂ ಸಾಧು ಎಂದು ಅಸಾಧುತನವನ್ನು ಸ್ವೀಕರಿಸುವುದಿಲ್ಲ ಎಂಬುದು ನಿಶ್ಚಯವಾಗಿ ಸರಿಯೇ ಆಗಿದೆ. ಮೊದಲು ಉಪವಾಸದ ಕಾರಣ ನೀವು ದುಃಖ ಭೋಗಿಸುತ್ತಿದ್ದಾಗ ಮಹರ್ಷಿ ಗೌತಮರು ನೀರಿನ ವ್ಯವಸ್ಥೆ ಮಾಡಿ ನಿಮ್ಮನ್ನು ಸುಖಿಯಾಗಿಸಿದರು.